ಸೂತ್ರಕ್ಕೆ ಪಂಚಕ ಅಂತ ಈ ಐದು ಶ್ಲೋಕಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಜೀವನವನ್ನ ಯಾವ ರೀತಿ ಬದಲಿಸಿಕೊಳ್ತಾ ಹೋದರೆ ಸಾಧಿಸ್ತಾ ಸಾಧಿಸ್ತಾ ಹೋದರೆ ಅವನು ಮುಕ್ತನಾಗುವ ಸಾಧ್ಯತೆ ಇದೆ. ಇದು ಇದರಲ್ಲಿ ಅಂತ ಅವಶ್ಯವಾಗಿ ಎರಡು ದಿನ ಅನೇಕ ಉಪನ್ಯಾಸಗಳಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂದರೆ ಎಲ್ಲಿಯೂ ಕೂಡ ಇದೊಂದು ಜಾತಿ, ಇದೊಂದು ಧರ್ಮ, ಇದೊಂದು ಲಿಂಗಭೇದ ಅನ್ನುವ ಯಾವ ವಿಷಯಗಳು ಬರೋದಿಲ್ಲ. ಅಥವಾ ಇನ್ನೂ ಒಂದು ಮುಖ್ಯವಾದ ಗಮನಿಸಬೇಕಾದ ವಿಷಯ, ಯಾವ ಗೊಡ್ಡು ನಂಬಿಕೆಗಳ ವಿಚಾರಗಳು ಬರುತ್ತೆ. ವೇದಾಂತವನ್ನು ಪ್ರವೇಶಿಸುವವರಿಗೆ ಇದೊಂದು ಹೈಯೆಸ್ಟ್ ಬ್ಲೆಸಿಂಗ್, ಹೈ ಕ್ಲಾಸ್ ಬ್ಲೆಸಿಂಗ್. ನಿನ್ನೆ ಬೆಳಗಿನಿಂದ ಇವತ್ತು ಸಂಜೆವರೆಗೆ ಎಲ್ಲ ಉಪನ್ಯಾಸ ವಿಷಯಗಳನ್ನು ನಿಮ್ಮ ಸ್ಮೃತಿಗೆ ತಂದು ಎಲ್ಲಿಯೂ ಒಂದು ವಯಸ್ಸು, ಒಂದು ಜಾತಿ, ಒಂದು ಲಿಂಗಭೇದ, ಒಂದು ಧರ್ಮಭೇದ ಯಾವುದೂ ಬರೋದಿಲ್ಲ. ಅಥವಾ ಯಾವುದೋ ನಂಬಿಕೆಗಳು ಅಥವಾ ಕವಾಡಗಳು ಅಥವಾ ಹೇಳಿಕೆಗಳು, ಸ್ಟೇಟ್ಮೆಂಟ್ಗಳು, ಕೊಟೇಶನ್ಸ್ಗಳು ಯಾವುದೋ ಸ್ಟೇಟ್ಮೆಂಟ್ಸ್ ಆರ್ ಡಿಫ್ರೆಂಟ್ ಟೀಚಿಂಗ್. ಉತ್ತಿಷ್ಠತ, ಜಾಗ್ರತ, ಪ್ರಾಪ್ತ, ವರಾಂಗ್, ಗೋಡ್ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಎಲ್ಲರೂ ಕೊಡ್ತಾರೆ. ಇನ್ಫ್ಯಾಕ್ಟ್ ಈ ಸ್ಟೇಟ್ಮೆಂಟ್ ಎಷ್ಟು ಪ್ರಸಿದ್ಧವಾಗಿ ಹೋಗಿದೆ ಅಂತಂದ್ರೆ ವಿವೇಕಾನಂದರೇ ಇದನ್ನು ಹೇಳಿದ್ದಾರೆ ಅಂತ ಪ್ರಸಿದ್ಧವಾಗುತ್ತೆ. ಆದ್ರೆ ವಿವೇಕಾನಂದ ಹೇಳಿದ್ದಲ್ಲ, ಕಠೋಪನಿಷತ್ ಅಂದ್ರೆ ಅದನ್ನ ಅವರು ಮಾಸನ್ನ ಒಂದು ಗುಡಿಸಲಿಕ್ಕೆ ಹಿಂದೂ ಜಾಗೃತಿಯನ್ನ ಮಾಡಲಿಕ್ಕಾಗಿ, ಹಿಂದೂ ಸಮಾಜವನ್ನು ಎಚ್ಚರಿಸಲಿಕ್ಕಾಗಿ ಅದನ್ನು ಅವರು ಪ್ರಯೋಗಿಸಿ. ಅದಕ್ಕೆ ಮುಂಚಿತವಾಗಿ ಯಾರು ಅದನ್ನು ಪ್ರಯೋಗಿಸಿದ್ರು? ಸ್ಟೇಟ್ಮೆಂಟ್ ಎಲ್ಲರೂ ಕೊಡ್ತಾರೆ. ಸ್ಟೇಟ್ಮೆಂಟ್ ಕೊಡೋದೇ ಬೇರೆ, ಸ್ಟೇಟ್ಮೆಂಟ್ ಮಾಡೋದೇ ಬೇರೆ. ಗಾಡ್ ಲವ್ಸ್ ಯು ಸ್ಟೇಟ್ಮೆಂಟ್ ಕೊಟ್ಬಿಡೋದು, ನೀವು ಸಹಿತ ಸೈ ಮಾಡಿಸಿದ್ರಿ. ಕೊಡಿ ಕೊಡಿ, ಏನ್ ಬಿಸಿ ಮಾಡಿದ್ರೆ ಗಾಡ್ ಲವ್ಸ್. Till the second, God was hating you, now he is loving. Statements yaraadu kodtaari. Iga 8 varshada hudigi ondu upanyasa maartta iddu Gujarati. Naa ondu ardha gante kudum kelta. Ammoh ಅದರೊಳಗೆ ಏನು ಬೆಲ್ಲ ತೋರಿಸಿದಂತ ವಿಷಯ ಒಂದೂ ಇಲ್ಲ. ಅಷ್ಟೊಂದು ಎಕ್ಸ್ಟ್ರಾಡನರಿ ಸ್ಪೀಚ್ ಮೋದಿ 2 ತಾಸು ಕೂಡ ಕೇಳ್ತಾ ಇಲ್ಲ ನಾನು ಆ ಸ್ಪೀಚ್. ನಿರಂತರವಾಗಿ ಯಾವ ವಿಷಯದ ಮೇಲಾದರೂ ಸ್ಪೀಚ್ ಮಾಡ್ತಾಳು, ಒಂದು ಸ್ಪೀಚ್ ಒಂದೂವರೆ ಗಂಟೆ ಇತ್ತು. ಹಾಗಾದ್ರೆ ಅವಳಿಗೆಲ್ಲ ಜ್ಞಾನ ಆಗ್ಬಿಟ್ಟಿದೆ. ಸ್ಟೇಟ್ಮೆಂಟ್ ಕೊಟ್ಟರು, away, arise, stop now, in the Holy Spirit. Early to bed and early to rest. Statement. If statement hangs now on the day, where are the Saptanga Smashanaku? Ali Yallamu statement could have. Ali Banda Yala Yenaka, now Yen Kundu. Nodia, Yella is good. ಆ ಸ್ಟೇಟ್ಮೆಂಟ್ ಎಷ್ಟು ಆಳವಾಗಿ ಹೋಗುತ್ತದೆ, ಅದನ್ನು ಎಷ್ಟು ಸುಲಭವಾಗಿ ಹೊರಗೆ ಹೇಳ್ತಾರೆ ಅಂತಂದ್ರೆ, ಒಬ್ಬೊಬ್ಬರದು ಒಂದೊಂದು ಉಪನಿಷತ್ತು. ವಾಪಸ್ ಬರುವಾಗ ಎಲ್ಲ ಇಷ್ಟೇಪ್ಪ ಅವನು ಕಟ್ಟ ಹೊಡೆದು ಯಾವಾಗ ನೋಡ್ತಾನ ಕಾಮಕಟ್ಟ ಆ ಕಾಫಿ ಜೊತೆ ಜೊತೆಗೆ ಎಲ್ಲ ಮುಗಿದೇ ಹೋಯ್ತು. ಏನು ಸ್ಟೇಟ್ಮೆಂಟ್ಸ್ ಎಲ್ಲ ಸಗಣಿ ಸಾರಿ ಹಾಗೆ ವಿವೇಕ ನಮ್ಮಲ್ಲಿ, ಆ ವಿವೇಕ ಇರಬೇಕು. ಇದು ಸ್ಟೇಟ್ಮೆಂಟ್ ಉಪನ್ಯಾಸವೋ, ಇದು ಸ್ಟೇಟ್ಮೆಂಟ್ ಪ್ರವಚನವೋ, ಅಥವಾ ಇದು ಟೀಚಿಂಗ್? ನಾನು ಹೇಳೋದು ಈ ವಿವೇಕ ಹೋಗಿಬಿಟ್ಟಿದೆ. ಸಾರ ಸಗಟು ಅವನಿವನು ಎನ್ನದೆ ಎಲ್ಲರಲ್ಲಿಯೂ ಕೂಡ ಈ ವಿವೇಕ ಕುಂಠಿತವಾಗಿ ಹೋಗಿದೆ. ಹೀಗಾಗಿ ನಮಗೇನಿಸ್ತದೆ, ಎಲ್ಲರೂ ಮಹಾತ್ಮ, ಎಲ್ಲರೂ ಒಂದೇ ಥರ ಮಾತಾಡ್ತಾರೆ. ಏಕೆರೆ ಏನ್ ಮಾತಾಡ್ತಾನೆ ಅದು ಯಾರಿಗೂ ಗೊತ್ತಿಲ್ಲ. ಎಲ್ಲ ಒಂದೇ ತರ ಸಾರಾಂಶ. ಏನು ತಾತ್ಪರ್ಯ ಅಂದ್ರೆ, ಯಾವ ಆಶ್ರಮವನ್ನೇ ಸೇರಿ, ಯಾವ ಮಠವನ್ನೇ ಸೇರಿ, ಯಾವ ಧರ್ಮವನ್ನೇ ಅನುಸರಿಸಿ, ಯಾವ ಧರ್ಮದ ಸದಸ್ಯನೇ ಆಗಿರಲಿ, ನಮಗೆ ಈ ಆಶ್ರಮ, ನಮಗೆ ಈ ಮಠ, ನಮಗೆ ಈ ದೇವಸ್ಥಾನ, ನಾವು ಇಲ್ಲಿ ಯಾಕೆ ಬಂದೇವಿ, ನಮಗೆ ಏನ್ ವಿಷಯ ಬೇಕಾಗಿದೆ ಇಲ್ಲಿ ಅನ್ನುವ ಕ್ಲಾರಿಟಿನೇ ಇಲ್ಲ. ಅಂದ್ರೆ ಐ ಸಪೋಸ್ ಅವರ್ ಲೈಫ್ ಇಸ್ ಎ ವೇಸ್ಟ್. ಏನಂತೀರಿ? ಅವರ್ ಲೈಫ್ ಇಸ್ ಎ ವೇಸ್ಟ್. ಸಚ್ ಎ ಸೆಲೆಬ್ರಿಟಿ ಲೈಫ್ ನಮ್ದು, ಸೆಲೆಬ್ರಿಟಿ ಲೈಫ್ ನಮ್ಗೆ ಬರ್ತದೆ. ಸೆಲೆಬ್ರಿಟಿ ಇಷ್ಟ ಅಲ್ಲ. ಎವ್ರಿ ಡೇ ಹ್ಯೂಮನ್ ಬೀಯಿಂಗ್ಸ್ ನೀಡ್ ಟು ಸೆಲೆಬ್ರೇಟ್. ಓ ಭಗವಾನ್, ಯಾವ್ದೋ ನಿ ಒನ್ ಮೋರ್ ಡೇ. ಈ ಭಗವಂತ ನನ್ನ ಮೇಲೆ ಎಷ್ಟು ಕರುಣೆ, ನಿನಗೆ ನನಗೆ ಮತ್ತೊಂದು ದಿನ ಅವಕಾಶ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಅಂತ ನಾವು ಎವ್ರಿ ಡೇ ಕಷ್ಟ, ಪ್ರತಿದಿನವೂ ನಮಗೆ ಶಾಪಗ್ರಸ್ತವಾಗಿದೆ. ಅಬ್ಬ ಬೆಳಗಾಗ ಮತ್ತೆ 6 ಗಂಟೆ ಆಗೇ ಬಿಡುತ್ತ, ಅಯ್ಯೋ ಮತ್ತೆ ಸಂಸಂಗ ಟೈಮ್ ತೆಗಿಬೇಕಾ? ಎಷ್ಟು ಸ್ಯಾಡೆಸ್ಟ್ ಸ್ಟೇಟ್ಮೆಂಟ್! ಎಂತ ಹೇಳಿತ್ತು ನಾನು, ಎಂತ ಸತ್ಯ ಜೀವ. ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ, ಬಂಧನಗಳಿಂದ ಬಿಡಿಸಿಕೊಳ್ಳುವುದೇ ನಮ್ಮ ಮೂಲಭೂತವಾದಂತಹ ಗುರಿ. ವೇದಾಂತ ಇರೋದೇ ಮುಕ್ತಿಯ ಮಾರ್ಗ, ಮೋಕ್ಷದ ಮಾರ್ಗ, ಬಂಧನಗಳಿಂದ ಬಿಡಿಸುವ ಮಾರ್ಗ. ಪ್ರಮೋಷನ್ನು, ಇನ್ಕ್ರಿಮೆಂಟು, ನೌಕರಿ, ಫ್ಯಾಮಿಲಿ, ಮದುವೆ, ಮಕ್ಕಳು, ಉದ್ಯೋಗ, ವ್ಯಾಪಾರ, ನೌಕರಿ, ಬಿಸ್ನೆಸ್, ಕಮರ್ಷಿಯಲ್, ಇವು ಯಾವೂ ವೇದಾಂತದ ವಿಷಯಗಳಲ್ಲ. ಇವು ಯಾವ ವೇದಾಂತದ ವಿಷಯಗಳು? ಮೋಕ್ಷ, ಮುಕ್ತಿ ಯಾರಿಗಾಗಿ? ಮೋಕ್ಷವನ್ನು ಬಯಸಿದರು. ಮೋಕ್ಷವನ್ನು ಬಯಸಿ ಬಂದವರು ನೀವು, ಅಥವಾ ಮಾಹಿತಿ ಸಂಗ್ರಹಗಳನ್ನು ಮಾಡಿಕೊಳ್ಳಿಕ್ ಬಂದವರು, ಅಥವಾ ಟೈಮ್ ಪಾಸ್ ಅನ್ನೋದನ್ನು ನೀವು ನಿರ್ಧಾರ ಮಾಡಿ. ನಾವು ಮನೆ ಬಿಟ್ಟು, ಕಾರ್ಯಗಳನ್ನು ಬಿಟ್ಟು, ನೌಕರಿ ಉದ್ಯೋಗಗಳನ್ನು ರಜೆ ಹಾಕಿಯೋ ಅಥವಾ ಬಿಟ್ಟುಕೊಟ್ಟು ಇತರ ಎಲ್ಲ ವಿಷಯಗಳಿಂದಲೂ ಕೂಡ ನಾವು ನಿವೃತ್ತರಾಗಿರಲು ಬಂದೇವಿ ಅಂದ್ರೆ ಪ್ರವೃತ್ತರಾಗಲಿಕ್ಕೆ ನಿವೃತ್ತರಾಗಲಿ. ಅಷ್ಟೆಲ್ಲ ಬಿಟ್ಟು ಬಂದ ಮೇಲೆ ಮತ್ತೆ ಪ್ರವೃತ್ತಿಯ ಮಾರ್ಗ ಅಂತ ಹೀಗಾಗಿ ಸಾಧನ ಪಂಚಕಂ ಎನ್ನುವ ಗ್ರಂಥದ ವಿಷಯವೂ ಕೂಡ ಹೇಳಿ ಏನು ವಿಷಯ? ಮೋಕ್ಷ. ಇನ್ನ ಅಧಿಕಾರಿ ಯಾರು? ಅಧಿಕಾರಿ ಮುಕ್ಷುವೆ ಅಧಿಕಾರಿ. ವ್ಯಾಪಾರ ಮಾಡ್ಬೇಕಾಗಿದೆ ಸ್ವಾಮಿ, ಸಾಧನ ಪಂಚಮಿ ಕೇಳ್ಕೊಂಡು ಹೋಗಿ ವ್ಯಾಪಾರ. ಅಥವಾ ಮಠ ಕಟ್ಟಬೇಕಾಗಿದೆ, ನಮ್ಮ ಸಮಾಜಕ್ಕೆ ಮಠನೇ ಇಲ್ಲ, ನಮ್ಮ ಜಾತಿಗೆ ಮಠನೇ ಇಲ್ಲ, ನಾವು ಮಠ ಕಟ್ಟಿ ಬಂದಿದ್ದೆ. ಆದ್ರೆ ಏನ್ ಮಾಡೋದು, ನಿಮ್ಮ ಹತ್ರ ಏನೋ ನಾಲ್ಕು ಕೇಳ್ಕೊಂಡು ಆಮೇಲೆ ಮಠ ಕಟ್ತೀವಿ. ನಂಬರ್ ಒನ್ ಫೇಲ್ಯೂರ್, ಒಳಗೆ ಏನೂ ಹೋಗೋದಿಲ್ಲ. ಇಲ್ಲಿ ಯಾರು ಇದಕ್ಕೆ ಅಧಿಕಾರಿ? ಮೋಕ್ಷವನ್ನ ಮಾತ್ರ ಬಯಸಿ ಬಂದಿದ್ದಾನು ಅವರು ಇದಕ್ಕೆ. ವಿಷಯ ಅಧಿಕಾರಿ ಮತ್ತು ವಿಷಯದ ಸಂಬಂಧ ಏನು? ಅಧಿಕಾರಿಯು ಮೋಕ್ಷವನ್ನು ಬಯಸಿದ್ದಾನೆ. ಶಾಸ್ತ್ರವು ಹೇಳುತ್ತದೆ ನೀನು ಮುಕ್ತನೇ ಇದ್ದೀಯ, ಅನ್ಯೋನ್ಯ ಸಂಬಂಧ. ಗ್ರಂಥದ ಅಧ್ಯಯನದ ನಂತರ ಪ್ರಯೋಜನ ಏನು? ಎಲ್ಲ ಬಂಧನಗಳಿಂದಲೂ ಬಿಡುಗಡೆ. ಚಿನ್ನಾನಂದ ಹೇಳಿ ಚಾಟಿಯ ಬಡತ, ಸಾಕಷ್ಟು ಸಂಸಾರದ ಚಾಟಿಯ ಹೊಡೆತ ಬಿದ್ದ ಮೇಲೆ ಇವನು ಮುಕ್ಷ. ಅವರಿನ್ನ ಯಾಕೆ ಬಂದಿಲ್ಲ? ಚಾಟಿ ಹೊಡೆತು ಜಾಸ್ತಿ ಬಿದ್ದಿಲ್ಲ. ಅವ್ರ ಮಾತುಗಳು ಅವನು ಚಾಟಿ ಇದ್ದಂಗೆ, ನಕ್ಷತ್ರದಂತೆ. ಈಶ್ವರ ಅನುಗ್ರಹ ಅವರ ಸೇವೆಯನ್ನು ಮಾಡುವ ಸೌಭಾಗ್ಯ. ಎರಡು ತಲೆಮಾರುಗಳ ಸೇವೆಯನ್ನು ಮಾಡಿದ್ವಿ, ನಮಗೆ ಮೂರನೇ ತಲೆಮಾರು. ನೀವು ಇಬ್ಬರು ಸೇವೆಯನ್ನು ಮಾಡಿದ್ರು, ಆ ಚಿನ್ನಾಂಗ ಸೇವೆಯನ್ನು ಮಾಡಿದ್ರು. ಆ ಹುಡುಗಿಂತ ಯಂತ್ರ ಬಂದ್ರು ಅಂದ್ರೆ ಸೂರ್ಯನೇ ಒಳಗೆ ಪ್ರವೇಶ ಮಾಡಿದ್ರಿ ಕಮಾಂಡ್ ರಾಜ ಟಿವಿ ರಾಜ ರಾಜ ಬಂದ ಯಾರ ಲೆಕ್ಕ ಎಲ್ಲರೂ ನತಮಸ್ತಕವಾಗಿ ನೂರಾರು ಕಾರ್ಯಗಳನ್ನು ಬಿಡ. ಒಂದು ಸಲ ಹಿಂಗ ಸ್ವಾಮೀಜಿ ಕಣ್ಣು ಹೊಳಿಸಿದ್ರು ಅಂದ್ರೆ ಅವನು ಗಡಗಡ ನಡಿಗೆ ಕೆಳಗೆ ಬೀಳಬೇಕ ಅಂತ. ಆ ಉಪನ್ಯಾಸ ಬಂದೇ ಇಲ್ಲ ಇವತ್ತು. ಇನ್ನು ಚಾಟಿ ಹೊಡೆತ ಕಡಿಮೆ ಬಿದ್ದು ಬೀಳಬೇಕು. ಒಂದು ಸಾಯಂಕಾಲ ಸತ್ಸಂಗ ಟೈಮ್ 7 ಗಂಟೆ ಆಗಿತ್ತು. ಅಲ್ಲಿ ಒಂದು ಹಳೆ ಮರ ಇತ್ತು ದೇವಸ್ಥಾನದಲ್ಲಿ. ಅವರಲ್ಲಿ ಕುತ್ಕೊಂಡಿದ್ರು. ಸಂಧ್ಯಾನದೊಳಗೆ ಬಂದು ಕುತ್ಕೊಂಡು ಅಂದ್ರೆ ದಯಾನಂದ ಸಹಿತವಾಗಿ ಎಲ್ರು ಬಂದು ಅವ್ರ ಪಕ್ಕದೆಲ್ಲ ಕೂಡೋದು ರೂಢಿ. ನಿಮ್ಮಂಗ ನಾವು ಇದ್ದಿದ್ದಿಲ್ಲ. ನಾವು ಕುತ್ಕೊಂಡೆ ಅಂತಂದ್ರೆ ಏನೋ ಒಂದು ವಾಕ್ಯ ಸಿಕ್ಕಿತ್ತು, ಏನೋ ಒಂದು ಶಬ್ದ ಸಿಕ್ಕಿತ್ತು, ಏನೋ ಸಾವಿನ ಜೊತೆ ಪಕ್ಕದಲ್ಲಿದ್ರೆ ಏನಾದ್ರೂ ಒಂದು ವಿಷಯ ಸಿಕ್ಕಿತ್ತು ಅಂತ ಕಾಯ್ತಾ ಕೂಡ್ಬೇಕೇ ವಿನಃ ನೀವೇನಪ್ಪ ಸಾನ್ ಆ ಕಡೆ ಹೋದು ಅಂದ್ರೆ ಮುಗಿದೋದು ಈ ಕಡೆ ಪ್ರಸಕ್ತ ಮುಗಿದೋದು. ನಾವ್ ಹಂಗ ಮಾಡ್ತಿದ್ದೇವೆ. ಹಿಂದೆ ಹಿಂದೆ ಹಿಂದೆ ಹಿಂದೆ ಹೋಗೋದು ಯಾವಾಗ್ಲೂ ಹಿಂದೆ ಇದ್ದೇವೆ. ಕುಳಿತಿರುವಾಗ ವಿಜಯ ಸ್ವಾಮೀಜಿ ಕೂತಿದ್ದು, ನಾವೆಲ್ಲ ಕೂತಿದ್ವಿ. ಹಿಂಗೆ ಹಿಂಗೆ ವೈಟ್ ಡ್ರೆಸ್ ಅಟ್ಲೀಸ್ಟ್ ನಾ ಶರ್ಟ್ ಕೊಟ್ಟೆ, ಶರ್ಟ್ ಕೊಟ್ಟಿದ್ದೆ. ಒಂದು ಅಪ್ಪರ್ ಕ್ಲಾಸ್ ಒಂದು ಕಂಚ ಅಷ್ಟೇ. ವರ್ಷದಾಗ ಎರಡೇ ಸಲ, ಒಂದು ಸಲ ಎರಡು ಜೊತೆ, ಇನ್ನೊಂದು ಸಲ ಎರಡು ಜೊತೆ ಲಾಸ್ಟ್. ಅದು ಕಠಿಣ ಪರಿಸ್ಥಿತಿ. ಆದ್ರೆ ನಮಗೆ ಏನು ಅನಿಸ್ತಾ ಇಲ್ಲ, ಬಹಳ ಈಸಿಯಾಗಿ ಆನಂದವಾಗಿ ಖುಷಿಯಾಗಿ. ಸ್ವಾಮೀಜಿ ಕೂತಿದ್ರು, ನಾವು ಕೂತಿದ್ವಿ. ನೋಡಿ ವೇರ್ ಇಸ್ ದ ಟೇಕ್ ಬ್ರಹ್ಮಚಾರಿ, ಟೇಕ್ ಟೇಕ್ ಬ್ರಹ್ಮಚಾರಿ ಕೃಷ್ಣ ಅಂತ ಹೇಳಿದ್ರು ಆಂಧ್ರದ. ಅವನ ಡ್ಯೂಟಿ ಏನು ಅಂದ್ರೆ ಟೇಕ್ ಮಾಡೋದು. ಅದೊಂದು ಡ್ಯೂಟಿ. ಸಾವಿನ ಉಪನ್ಯಾಸ ಶುರು ಆದ ಕೂಡೇ ಅದು ಬಂದು ಕೂಡ ಟೇಕ್. ಬಾಕಿ ಎಲ್ಲ ಸಮಯದಲ್ಲಿ ಡುಪ್ಲಿಕೇಟ್ ಮಾಡ. ಅದನ್ನ ಟೇಪ್ ಡಿಪಾರ್ಟ್ಮೆಂಟ್ ಇದ್ದೋಗಿ ಅಲ್ಲಿಂದ ಅದನ್ನ ಮಾರಕ ಯಾವ ಕ್ಲಾಸು ತಪ್ಪಿಸ್ತಾರೆ, ಯಾವ ಕ್ಲಾಸ್ಗೂ ಲೇಟ್ ಆಗಿ ಬರ್ತಾರೆ. ಆಗ ಅವರ ಡ್ಯೂಟಿ ಅವ್ರು ಮಾಡ. ಆ ದಿವಸ ಏನಾಗ್ತಾನ ಬರ್ಲೇ ಇಲ್ಲ. ಅದೇ ದಿವಸ ನೀವು ಕೇಳಬೇಕಾ ರಿಯಲಿಸ್ಟೇಕ್. ಆಮೇಲೆ ಯಾರೋ ಓದು ಓಡಿ ಹೇಳಿದ್ರು, ಅಂದ್ರೆ ಓಡಿ ಹೋಗಿ 32 ನಂಬರ್ ಓಡಿ ಹೋಗಿ ಹೇಳಿದ್ರು. ಅವು 2 ಅಂತಸ್ತಿನ ದಾಟಿ ಬಂದು ಅಚ್ಚನ್ ಅಂತ ಮ್ಯಾನೇಜರ್ ಕರೆದು ನಂಬರ್ 32 ಅಂತ ಅಚ್ಚನ್ ಕೇರಳ. ಗೋ ಟು ರೂಮ್ ನಂಬರ್ 32, ಕಲೆಕ್ಟ್ ಆಲ್ ಇಸ್ ಲಗೇಜ್, ಪುಟ್ ಇಟ್ ಆನ್ ದಿ ರೋಡ್ ಔಟ್ಸೈಡ್ ದಿ ಆಶ್ರಮ್. ಎಂಟಕ್ಕೆ ಇಲ್ಲಿ ಹಂಗೆ ಕೂಡ ಎಂಟಕ್ಕೆ ಆಶ್ರಮ. ಪುಟ್ ಇಟ್ ಇಸ್ ಲಗೇಜ್ ಆನ್ ದಿ ರೋಡ್ ಔಟ್ಸೈಡ್ ದಿ ಆಶ್ರಮ್ ಅಂಡ್ ಆಸ್ಕ್ ದಿ ವಾಚ್ಮನ್ ಟು ಕಿಕ್ ಹಿಮ್ ಔಟ್. ದಟ್ ಇಸ್ ಎಂಡ್. ದಟ್ ಇಸ್ ಎಂಡ್. ಮುಂದೆ ಎನ್ಕ್ವೈರಿ ಏನಿಲ್ಲ. ಮುಂದೆ ಮುಂದೆ ಸಾಂಜೆ ಅಲ್ಲೇ ಕೂತಿದ್ದು. ಕೃಷ್ಣ ಹೋಗಿದ್ದು ಸ್ವಾಮೀಜಿ ಕಾಲಿದ್ದು ಏನ್ ಸಂಜೆ ಮಾಡಿದ್ರು ಗೊತ್ತಿಲ್ಲ. ವಾಚ್ಮನ್ ಚಿನ್ನಾನಂದ್ರ ಮಾತು ಕೇಳಬೇಕಲ್ಲ, ಕೇಳಬಾರ. ಆದ್ರೆ ಒಂದು ರೌಂಡ್ ಹಿಂಗ್ ಪೂಜೆ ಸ್ವಾಮಿ ನೋಡಿದ அவரையும் சொன்ன மாதிரி இருக்கிறான். அவன் எடுக்கும் போது சின்ன மேலே நான் பல அவர்கள் I wanted him to have the whip. One whip from me, he'll go all right. ಯಾವ ಮೆಟ್ಟಲನ್ನು ನಿಂತುಕೊಂಡೇವಿ ಅನ್ನೋದನ್ನು ಮೊದಲು ಗುರುತಿಸಿ ಅದರ ಹಿಂದಿನ ಮೆಟ್ಟಲಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಾವು ಇವತ್ತು ಯಾವ ಮೆಟ್ಟಲು ನಿಂತ್ಕೊಂಡೇವಿ, ಅದ್ರ ಮುಂದಿನ ಮೆಟ್ಟಲು ಏನು ಅಂತ ಅಲ್ಲಿ ಗುರುತಿಸ. ಅಲ್ಲಿಂದ ನಮ್ಮ ಸಾಧನಾ ಪ್ರಾರಂಭ. ಈ ಗ್ರಂಥದಲ್ಲಿ ಮೊಟ್ಟ ಮೊದಲು ಹಿಂಗೆ ಹೇಳಿದ್ದಾರೆ, ಅದರಲ್ಲೂ ನಾವು 5ನೇ ವಯಸ್ಸು 6ನೇ ವಯಸ್ಸು ಇದ್ದಾಗ ಮಾಡಬೇಕಾಗಿತ್ತು, ಅದನ್ನೆಲ್ಲ ನಾವು ಮಾಡಲಿಲ್ಲ, ಆದ ಕಾರಣ ಈಗ ಸಾಧನ ಬಚ್ಚಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಆದ್ರಿಂದ ನಾವು ಹೇಳುವ ಮನೆಗೆ ಬ್ಯಾಕ್ ಟು 60s. ಈಗ ಈ ಮಗು ಬೆಳೀತಾ ಇದೆ, ಇದರ ವಯಸ್ಸಿಗೆ ಅನುಗುಣವಾಗಿ ಹೇಗೆ ಸಾಧನ ಈ ಮಗುವಿಗೆ ಹಾಕಿಕೊಳ್ಳುವುದು? ಸಾಮಾನ್ಯ ವ್ಯಕ್ತಿ ತನ್ನ ಸಾಮಾನ್ಯ ಸ್ಥಾನಮಾನಗಳಿಂದ ಗುರಿಯನ್ನ ಮುಟ್ಟಲಿಕ್ಕೆ ಸಾಧನೆಗಳ ಮೆಟ್ಟಲುಗಳನ್ನು ಹೇಳಿಕೊಡ್ತಾರೆ. ಒಂದೊಂದು ಶ್ಲೋಕದಲ್ಲಿ 8 ಸಾಧನೆಗಳಿವೆ, 5 ಶ್ಲೋಕದಲ್ಲಿ 40 ಸಾಧನೆಗಳಿವೆ. ಇದಕ್ಕೆ 3 ಹೆಸರಿದೆ, ಉಪದೇಶ ಪಂಚಕಂ, ಸಾಧನ ಪಂಚಕಂ ಮತ್ತು ಸೋಪಾನ ಪಂಚಕಂ. ಎಸ್ಕಲೇಟರ್ಸ್ ಅಂತ ಇರ್ತಾರೆ, ಎಸ್ಕಲೇಟರ್ಸ್ ಸ್ಟೆಪ್ಸ್ ಬೇರೆ, ಆದರೆ ಮೂವಿಂಗ್ ಸ್ಟೆಪ್ಸ್ ಇರ್ತವೆ. ಅವು ಮೆಟ್ಲಿರ್ತವೆ, ನೀವು ಮೂವ್ ಆಗ್ತೀರಿ. ಎಸ್ಕಲೇಟರ್ ಒಳಗೆ ನೀವಿದ್ದಲ್ಲೇ ಇರ್ತೀರಿ, ಸ್ಟೆಪ್ ಮೂವ್. ನೋಡಿರಿ, ಇತ್ತೀಚೆಗೆ ಇಂಡಿಯಾದಲ್ಲಿ ಕೂಡ ಸಾಕ್ಷಿ ಬಂದು ಏರ್ಪೋರ್ಟ್ನಲ್ಲಿ, ಸ್ಟೇಷನ್ ಬಂದು, ಬಸ್ ಸ್ಟ್ಯಾಂಡ್ ನಲ್ಲಿ, ಫುಟ್ಪಾತ್ ನಲ್ಲಿ ಕೂಡ ಬೆಂಗಳೂರಿನೊಳಗೆ ಎಸ್ಕಲೇಟರ್ ಸಹ ಬಹಳ ಕಷ್ಟ ಇದೆ. ನೀವು ಅದಕ್ಕೆ ಬೆಂಗಳೂರು ಹತ್ತಬೇಕಾದ್ರೆ ಅದನ್ನು ಆಗ್ತಾನೆ ಇರ್ತದೆ. ಹೆಂಗಿರ್ತದೆ ಒಂದು ಕಾಲು ಇಡ್ತೀರಿ, ಎಲ್ಲಿ ಇನ್ನೊಂದು ಕಾಲು ತೆಗೆದ್ರೆ ಭಯ. ಆದ್ರಿಂದ ಕೆಳಗಿನ ಕಾಲು ತೆಗೆಯೋಂಗಿಲ್ಲ, ಅದ್ರ ಮೇಲೆ ಒಂದು ಕಾಲು ಇಟ್ಟಿರ್ತೀರಿ. ಮುಂದೆ ಗತಿ ಏನು? ಸೆಕೆಂಡ್ ಟೈಮು ಥರ್ಡ್ ಟೈಮು ನನ್ನ ಜೊತೆ ಉದ್ರಿ ಪೂಜೆ ಸ್ವಾಮಿ ಮಿಸಸ್ ದೇಶಪಾಂಡೆ, ಮೇಜರ್ ದೇಶಪಾಂಡೆ, ಅವ್ರು ಕರ್ಕೊಂಡು ಬಾ ಅಮೇರಿಕಕ್ಕೆ ಅಂತಾರೆ. ನಾನು ಕರ್ಕೊಂಡು ಹೋಗಿ ಇಲ್ಲಿಂದ ಹೋಗುವಾಗ ಇಲ್ಲೆಲ್ಲೂ ನಮಗೆ ಎಸ್ಕಲೇಟರ್ ಸಿಗಲಿಲ್ಲ, ಬಾಂಬೆ ಏರ್ಪೋರ್ಟ್ ನೋಡಿ ಸಿಗಲಿಲ್ಲ. ಅಲ್ಲಿ ತಲುಪಿದ ಮೇಲೆ ಅಲ್ಲಿ ಅದು ಎಸ್ಕಲೇಟರ್ ಇತ್ತು, ಅವ್ರ ಕೈಯೊಳಗೆ 2 ಶೋಲ್ಡರ್, ಬಾಕಿ ಲಗೇಜು ಇನ್ನು ತಗೋಬೇಕಾಗಿ. ನಾನೇ ವೆರಿ ಗುಡ್ ನೋಡುವ ಇದೆ, ಹಿಂಗೆ ಹೋಗ್ಬೇಕು ಅಂತ ನಾನು ತೋರಿಸ್ತೇನೆ ನೋಡಿ. ನಾನು ತೋರಿಸಿ ಪುನಃ ಮತ್ತೆ ನಾನು ಕರೆ ಬರ್ತೇನೆ, ಆಗ ನಿನ್ನ ತೋರಿಸ್ತೇನೆ. ಹಾಂ, ನಾನು ನೋಡ್ಕೋತೇನೆ. ನಾನು ತೋರಿಸಿದೆ, ನೀವು ಕಾಲು ಇಡಬೇಕು, ಆ ಕಾಲು ಬಿಡಬೇಕು. ನೀವು ಕಾಲು ಇಟ್ಟ ತಕ್ಷಣ ಆ ಕಾಲು ಬಿಡಬೇಕು. ನಾನೇ ಹೋಗಿ ತೋರಿಸಿ. ಅರ್ಥ ಆಯ್ತಾ? ಓ ಅರ್ಥ ಆಯ್ತು. ಕಳೆಗೆ ಬಂದು ಆಮೇಲೆ ಇವಳು ಒಂದು ಸೊಡವೆ ಹಾಕೊಂಡ್ರು, ಅದೇ ಹಗಲಿತ್ತು, ಒಂದು ಸೊಡವೆ ಭಾರ ಇತ್ತು ಕೆಳಗಿತ್ತು, ಅದನ್ನು ತಗೊಂಡು ಕಾಲಿಡಬೇಕಾಗಿತ್ತು. ಈಗ ನಾನಂತ ಸ್ವಾಮೀಜಿ ಅಲ್ಲ, ಆಕೆಗೆ ನಾನು ಕೊಡ್ಲಿಕ್ಕಂತ ಮನಸ್ಸಾಗಲಿಲ್ಲ. ನಾನು ಹೇಳಿದೆ, ನಾನು ತಗೋತೇನೋ, ನೀ ಅದನ್ನ ತಗೊಂಡು ನಾನು ಇದನ್ನು ತಗೊಂಡು ಬರ್ತೀನಿ. ಶಿವ ಸ್ವಾಮೀಜಿ ಯೋಗ ನೀನು ಆಮೇಲೆ ನೋಡಿ ನನ್ನ ಜೊತೆನೆ ನೀ ಮಾಡ್ಬೇಕು ಅಂತ. ನಾ ಮಾಡಿದೆ, ನಾ ಹೋದೆ ಆಕೆ ಅಲ್ಲೇ ಹೋದೆ, ಪುನಃ ಮತ್ತೆ ಬಂದೆ. ಈಗ ನೋಡು, ನಾನು ನಿನ್ನ ಕೈ ಹಿಡಿದು ಜಪ್ಪು ಜಪ್ಪಿರ್ತೀನಿ, ನೀನು ಆ ಕಾಲು ಬಿಡಬೇಕು. ನಾ ಕೈ ಹಿಡಿದು ಜಪ್ತೇನೆ ನಿನ್ನ, ನೀ ಆ ಕಾಲು ಬಿಡಬೇಕಂತ. ನಾ ಕೈ ಹಿಡಿದು ಜಪ್ಪದಲ್ಲ, ಆಕೆ ನನ್ನ ಜಪ್ಪ. ಕೆಲವೊಂದು ಸಾಧಕರೇನಿದ್ದಾರೆ, ಗುರುಗಳ ಕೈ ಹಿಡಿದು ಮುಂದೆ ಹೋಗಂಗಿಲ್ಲ, ಗುರುಗಳನ್ನ ತಕ್ಕಡಿ ಕೆಳಕ್ಕೆ ಕೊನೆಗೆ ಯಾರೋ ತಂದು ಅವರನ್ನು ದೂಡಿದೆ. ಮೇಜರ್ ದೇಶಪಾಂಡೆ ಅವರು ಭಾರಿ ಸೈಜ್, ಭಾರಿ ಸೈಜ್ ಅನ್ನ ಮತ್ತೆ ದೂಡಿದ್ರು ಬ್ಯಾಗ್ ಕೆಳಗೆ. ಮತ್ತೆ ನಾ ಹೇಳಿದ್ರೆ ನೀ ಬರಬೇಡ ಅಂತೇಳಿ ಕೊನೆಗೂ ನಾನ ಹೊರಬೇಕಂದ್ರೆ ಮತ್ತೆ ಬಂದು ಆ ಬ್ಯಾಗ್ ತಗೊಂಡು ಹೋಗಿ ಮೇಲೆ ನಾನು ಯಾಕೆ ಹೇಳಿದೆ ಅಂತಂದ್ರೆ ಈ ಸಾಧನೆಗಳು ಏನವ, ನೀವು ಎಲ್ಲಿರ್ತೀರಿ ಅನ್ನೋದು ಮುಖ್ಯ. ನೀವು ಹಿಂದಿನ ವಿಚಾರ ಮಾಡಬಾರ್ದು, ಪಟ್ಟಂತ ಹತ್ತು ನಿಂತುಗಳು ಮುಂದೆ ನೀವು ಏನೂ ಮಾಡಬೇಡ್ರಿ, ಅದು ತಾನ ಎಲ್ಲಾ ಮೆಟ್ಟಲನ್ನ ದಾಟಿಸಿ ಮೇಲೆ. ಸಚ್ ಎ ಬ್ಯೂಟಿಫುಲ್ ಟೀಚ್. ಇದು ಕೊನೆ ಗ್ರಂಥ, ನೀವು ಪ್ರಾರಂಭಕ್ಕೆ ಆಗ್ತದೆ. ಇದು ಕೊನೆ ಗ್ರಂಥ, ಕೊನೆಗೆ ತಗೋತೀನಿ, ಎರಡೂವರೆ ವರ್ಷದ ಕೊನೆಗೆ ಇದು ತಗೋತೀನಿ. ಇದನ್ನು ಪ್ರಾರಂಭಕ್ಕೆ ಯಾಕೆ ತಗೋತಾ ಇದ್ದೀನಿ ಅಂತಂದ್ರೆ, ಪ್ರಾರಂಭದ ಸಾಧಕರಿಗೆ ಸಾಧನೆಯನ್ನ ಹೇಗೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನುವಂತಹ ಉತ್ತಮವಾದ ಮಾರ್ಗದರ್ಶನಗಳು ಇರೋದ್ರಿಂದ ಬಹುಶಃ ನಮಗೆಲ್ಲ ಅನುಕೂಲ ಆದೀತು ಅಂತೇಳಿ ನಾನು ಇದನ್ನ ಪ್ರಾರಂಭದಲ್ಲಿ ತೆಗೆದುಕೊಳ್ತೇನೆ. ಸಾಧನ ಯಥಾ ಪ್ರಕಾರ ನಾನು ಮೊದಲಿದ್ದು ಇದು ಶ್ಲೋಕ ರೂಪದಲ್ಲಿದೆ. ಬೆಳಗ್ಗೆ ನೀವು ಅಭ್ಯಾಸ ಮಾಡಿದಂತ ತಗೋದ ಅದು ಮಂತ್ರ ರೂಪದಲ್ಲಿದೆ. ಮಂತ್ರ ರೂಪ ಅಂದ್ರೆ ವಾಕ್ಯಗಳು ಅಂತ ಅರ್ಥ. ಶ್ಲೋಕಗಳು ಅಂದ್ರೆ ಚಂದ ಚಂದದ ಹಾಡ್ಲಿಕ್ಕೆ ಬರ್ತದೆ ಅಂತರ್ಥ. ಈಗೇನು ನಮಗೆ ಲಭ್ಯ ಇದೆ ಸಾಧನ ಬಂದಿದೆ, ಇದು ಮಂತ್ರ ರೂಪದಲ್ಲಿ ಶ್ಲೋಕ ರೂಪದಲ್ಲಿದೆ, ಛಂದಸ್ಸಿನಲ್ಲಿದೆ, ಹಾಡಲಿಕ್ಕೆ ಬರ್ತದೆ. ಆದ್ದರಿಂದ ನಾನು ಹೇಳಿಕೊಡ್ತೀನಿ, ನಂತರ ನಿವೇದನ ಪ್ರಯತ್ನ ಮಾಡಬೇಕು. ರಾಗ ಚೇಂಜ್ ಮಾಡಬೇಡ್ರಿ, ನಾನು ಯಾವ ಛಂದಸ್ಸಿನಲ್ಲಿ ಹೇಳ್ತೇನೆ ಅದೇ ಛಂದಸ್ಸನ್ನು ಹೇಳಬೇಕು. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ. ತೇನೇಶಸ್ಯ ವಿಧೀಯತಾಂ ಅಪಚಿತಿಹಿ ಕಾಮ್ಯೇ ಮತಿಸ್ತ್ಯಜತಾಂ. ಪಾಪೌಘಃ ಪರಿಧೂಯತಾಂ ಪಾಪೌಘಃ ಪರಿಧೂಯತಾಂ ಭವಸುಖೇ ಸಂಧೀಯತಾಂ. ಭವಸುಖೇ ದೋಷೋನು ಸಂಧೀಯತಾಂ. ಆತ್ಮೇಚ್ಛಾ ವ್ಯವಸೀಯತಾಂ ನಿಜ ಗೃಹಾತ್ ಪೂರ್ಣಂ ವಿನಿರ್ಗಮ್ಯತಾಂ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ. ತೇನೇಶಸ್ಯ ವಿಧೀಯತಾಂ ಅಪಚಿತಿಃ ಕಾಮೆ ಮತಿಶ್ಚ್ಯತ ಪಾಪೌಘ ಪರಿಧೂಯತ ಭವಸುಖೇ ದೋಷೋನು ಸಂಘೀಯತ ಆತ್ಮೇಚ್ಛಾ ವ್ಯವಸೀಯತ ನಿಜ ಗೃಹಾತ್ ಪೂರ್ಣಂ ವಿನಿರ್ಗಮ್ಯತ. ಇದರೊಳಗೆ ಎಂಟು ಸಾಧನೆಗಳು. ಮೊಟ್ಟ ಮೊದಲನೇ ಸಾಧನೆ ವೇದ ನಿತ್ಯಂ ಅಧೀಯತ. ಮೊದಲನೇ ಸಾಧನೆ ಏನು? ವೇದಗಳನ್ನ ನಿತ್ಯವೂ ಕೂಡ ಅಧ್ಯಯನ ಮಾಡಬೇಕು. ಈ ಮೊದಲು ಉಪನ್ಯಾಸದ ಜೊತೆ ಜೊತೆಗೆ ಹೇಳಿದಂತೆ ನಾನು ಹೇಳಿದಂತೆ ಧರ್ಮ ಇದೊಂದು ಜೀವನಕ್ಕೆ ಮಾರ್ಗದರ್ಶನ. ನಮ್ಮ ವಿವೇಕದ ಸ್ವಾತಂತ್ರ್ಯತೆಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಇಲ್ಲದೆ ಹೋದರೆ ಸ್ವಾತಂತ್ರ್ಯತೆಯು ದುರುಪಯೋಗವಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನ ವಿವೇಕದ ಸ್ವಾತಂತ್ರ್ಯತೆ ಹುಟ್ಟುತ್ತಾನೇ ಇದೆ. ಇದು ಸ್ಪೆಷಲ್ ಗಿಫ್ಟ್ ಫಾರ್ ದಿ ಹ್ಯೂಮನ್ ಬೀಯಿಂಗ್. ಮನುಕುಲಕ್ಕೆ ಈಶ್ವರನ ಅನುಗ್ರಹದಿಂದ ಸ್ವಾತಂತ್ರ್ಯತೆ ಇದೆ, ವಿವೇಕದ ಸ್ವಾತಂತ್ರ್ಯ. ಇದಕ್ಕೆ ಮಾರ್ಗದರ್ಶನ ಇಲ್ಲದೆ ಹೋದರೆ ಆ ಸ್ವಾತಂತ್ರ್ಯತೆಯು ದುರುಪಯೋಗವಾಗುತ್ತದೆ. ಇದರಿಂದಾಗಿ ರಾಷ್ಟ್ರಕ್ಕೂ ಸಮಾಜಕ್ಕೂ ಬಂಧು ಬಾಂಧವರಿಗೂ ಮಿತ್ರರಿಗೂ ಮತ್ತು ಸ್ವ ಅವನಿಗೂ ಕೂಡ ಹಾನಿಕಾರಕವಾಗ್ತದೆ. ಹೀಗಾಗಿ ಇವನಿಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಸೇತುಳಿ ಆ ಮಾರ್ಗದರ್ಶನವನ್ನು ಧರ್ಮ ಅಂತ ಯಾವುದೋ ಜನಾಂಗ ಯಾವುದೋ ದೇಶ ಅಂತ ಅರ್ಥ ಅಲ್ಲ, ಯಾವುದೋ ನದಿ ಯಾವುದೋ ಭೂಮಿ ಅಂತ ಅರ್ಥ ಅಲ್ಲ. ನಮ್ಮ ವಿವೇಕದ ಸ್ವಾತಂತ್ರ್ಯತೆಯು ದುರುಪಯೋಗವಾಗಬಾರದು, ಸದುಪಯೋಗವಾಗಬೇಕು ಅನ್ನುವುದಕ್ಕೆ ನಾವು ಪಡೆದುಕೊಳ್ಳುವ ಮಾರ್ಗದರ್ಶನವನ್ನ ಏನಂತ ಕರಿತೀವಿ? ಧರ್ಮ. ಈ ಧರ್ಮದ ಈ ಮಾರ್ಗದರ್ಶನದ ಆಗಬೇಕಾದದ್ದು ಏನಾಗಬೇಕಾಗಿದೆ? ಮೊದಲನೇದ್ದು, ಯಾರು ಈ ಮಾರ್ಗದರ್ಶನವನ್ನು ಒಪ್ಪಿಕೊಳ್ತಾರೆ, ಯಾರು ಈ ಮಾರ್ಗದರ್ಶನವನ್ನು ಸ್ವೀಕರಿಸುತ್ತಾರೆ ಅವರಿಗೆ ಹಿತವಾಗುತ್ತೆ. ಫಸ್ಟ್ ಅವರಿಗೆ ಹಿತವಾಗಿದ್ದೇ ಆದರೆ ಅವರ ಕುಟುಂಬಕ್ಕೂ ಹಿತವಾಗುತ್ತೆ, ಅವರ ಕುಟುಂಬಕ್ಕೆ ಹಿತವಾಗಿದ್ದೇ ಆದರೆ ಸಮಾಜಕ್ಕೂ ಹಿತವಾಗುತ್ತೆ, ಸಮಾಜಕ್ಕೆ ಹಿತವಾಗಿದ್ದಾಗ ರಾಷ್ಟ್ರಕ್ಕೆ ಹಿತ. ಈ ಸೂಕ್ಷ್ಮತೆ, ಈ ಸೆನ್ಸಿಟಿವಿಟಿ ಯಾರಿಗೆ ಇದೆಯೋ ಅವಶ್ಯವಾಗಿಯೂ ಕೂಡ ಧರ್ಮದ ಮಾರ್ಗದರ್ಶನವನ್ನು ಅವರು ಯಾವುದಾದ್ರೂ ಒಂದು ಧರ್ಮ ನಿಷ್ಪಕ್ಷಪಾತವಾಗಿ ಈ ರಾಷ್ಟ್ರೀಯ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳು ಮತ್ತು ಮಾನವೀಯ ಮೌಲ್ಯಗಳನ್ನು ರಕ್ಷಿಸುವಂತಹ ಹಿತಕರವಾಗುವಂತಹ ಯಾವುದಾದ್ರೂ ಒಂದು ಧರ್ಮ ಮಾರ್ಗದರ್ಶನವನ್ನು ಕೊಟ್ಟಿದ್ದಾದ್ರೆ ಆ ಧರ್ಮ ಯೂನಿವರ್ಸಲ್ ಧರ್ಮವಾಗಲಿಕ್ಕೆ ಲಾಯಕ್. ಅಂತಹ ಯೂನಿವರ್ಸಲ್ ಧರ್ಮ ಮತ್ತು ಮಾರ್ಗದರ್ಶನ ಏನಾದರೂ ಲಭ್ಯ ಇದ್ದದ್ದಾದರೆ ಆ ಮಾರ್ಗದರ್ಶನದ ಟ್ರೆಷರ್ ಏನಿದೆಯೋ ಅದನ್ನು ವೇದಗಳು ಅಂತ ಕರೆಯುತ್ತೆ. ಏಕೆಂದರೆ ವೇದ ಅನ್ನುವ ಶಬ್ದ ವಿತ್ ಎನ್ನುವ ಸಾಂಸ್ಕೃತಿಕ ರೂಟಿನಿಂದ ಲಭ್ಯವಾಗಿದೆ. ಮೂಲ ಶಬ್ದ ಸಂಸ್ಕೃತದಲ್ಲಿ ಮೂಲ ಶಬ್ದ ವಿತ್. ಆ ವಿತ್ ಧಾತುವಿನ ಅರ್ಥ ಟ್ರೆಜರ್ ಆಫ್ ನಾಲೆಜ್, ಜ್ಞಾನ ಸಂಪತ್ತು. ಟ್ರೆಜರ್ ಆಫ್ ನಾಲೆಜ್, ಜ್ಞಾನದ ಸಂಪತ್ತು. ಯಾರಿಗೆ ಜ್ಞಾನದ ಸಂಪತ್ತು? ಅಲ್ಲ, ಅದು ನಮ್ಮ ವರ್ಷನೇ ಅಲ್ಲ. ಯಾರಿಗೆ ಜ್ಞಾನದ ಸಂಪತ್ತು? ಯಾರಿಗೆ ವಿವೇಕದ ಸ್ವಾತಂತ್ರ್ಯತೆ ಇದೆಯೋ ಅವರಿಗೆ ಜ್ಞಾನ. ನಾಯಿ ಪಕ್ಷಿ ಪ್ರಾಣಿ ಕತ್ತೆ ಕುದುರೆ ವನಸ್ಪತಿಗಳು ಗಿಡಗಳು ವೃಕ್ಷಗಳು ಇವಕ್ಕೆ ಸ್ವಾತಂತ್ರ್ಯತೆ ಇಲ್ಲ, ಆದರೆ ಮನುಷ್ಯನಿಗೆ ಮಾತ್ರ ಸ್ವಾತಂತ್ರ್ಯ. ಆದ್ದರಿಂದ ವೇದಗಳು ಯಾರಿಗೆ, ಸಂಪತ್ತು ಯಾರಿಗೆ? ಮನುಷ್ಯ ಅವನಿಗೆ ಅದು ಬೇಕು ಅಂತ ಅನಿಸಿದರೆ ಅದನ್ನು ಕೊಡುವುದು ಇದು ಕರ್ತವ್ಯ. ಮನುಷ್ಯನಿಗೆ ಮಾತ್ರವಾಗಿ ಲಭ್ಯವಿದ್ದಂತಹ ಈ ಮಾರ್ಗದರ್ಶನ ಮನುಷ್ಯಗೆ ಕೊಡದನೆ ನೀನು ಹುಲಿ ಸಿಂಹ ಕತ್ತೆ ಕುದುರೆಗಳಿಗೆ ಕೊಡ್ತೀರ? ಆದರೆ ತಾಳ ತಪ್ಪೋಯ್ತು, ಮಾರ್ಗದರ್ಶನ ಅಪಸ್ವರವಾಗಿ ಹೋಯ್ತು, ಕೊಡುವುದು ನಿಂತೋಯ್ತು, ವಿವೇಕದ ದುರುಪಯೋಗ, ಧರ್ಮವು ಅಧರ್ಮವಾಯಿತು, ಅಧರ್ಮವು ಧರ್ಮವಾಯಿತು. ಇವತ್ತಿಂದ ಅಲ್ಲ, ದುರ್ಯೋಧನದ ಕಾಲದಿಂದಲೇ, ಕಂಸನ ಕಾಲ. ಇವನ್ ರಾವಣ ಮಿಸ್ಯೂಸ್ ಇದೆ. ರಾವಣನು ಕೂಡ ಏನ್ ಮಹಾನ್, ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಭಾರಿ ಮಹಾನ್ ಪಂಡಿತ. ರಾವಣನಿಗೆ 16 ವ್ಯಾಕರಣಗಳು ಬರ್ತಿದ್ವು, 16 ವ್ಯಾಕರಣ. ನಾರದನಿಗೆ 32 ವ್ಯಾಕರಣಗಳು ಬರ್ತಿದ್ವು. ಏನೇನು ವ್ಯಾಕರಣಗಳು ನಮಗೆ ಮತ್ತು ಅವು ಗೊತ್ತಿದೆ ಸಹಿತ ಚಾಕರಿ ವ್ಯಾಕರಣ ಬೇಕೆ ಅಂತ ಮಹಾನ್ ಪಂಡಿತ ಚತುರ್ವೇದ ಪಾರಂಗತ ಧರ್ಮಾಧರ್ಮಗಳ ಸೂಕ್ಷ್ಮತೆಯನ್ನು ತಿಳಿದವನು. ಅವನ ಧರ್ಮದ ಇಂಟರ್ಪ್ರಿಟೇಷನ್ಸ್ ಗಳನ್ನ ಚೇಂಜ್ ಮಾಡ್ಬಿಡ್ತಾನೆ, ವ್ಯಾಖ್ಯಾನಗಳನ್ನ ಬದಲಿಸಿಬಿಡ್ತಾನೆ. ಮಾತ್ರ ಆಗಿದೆ ಅಂತಲ್ಲ, ಅಂದಿನಿಂದಲೂ ಇದು ಆಘಾತ ಆಗ್ತಾನೆ. ಆದರೆ ಈಗ ನಾನು ಕಂಡುಕೊಂಡ ವ್ಯಾಪಕವಾದ ಕಾರಣ ಏನು ಅಂತಂದ್ರೆ, ಇನ್ ಜನರಲ್ ಪೀಪಲ್ ಹ್ಯಾವ್ ಬೀನ್ ಡಿಪ್ರೈವ್ಡ್ ಆಫ್ ದಿಸ್ ಈ ವೇದದ ಮಾರ್ಗದರ್ಶನವನ್ನ. ನಾವು ಮಾರ್ಗದರ್ಶನದಿಂದ ಜನ ವಂಚಿತರಾಗಿದೆ. ಹೀಗಾಗಿ ವೇದವು ಎಲ್ಲರಿಗಾಗಿ ಇದ್ದರೂ ಕೂಡ ಅದು ಎಲ್ಲರಿಗೂ ಉಪಯೋಗ. ಎಲ್ಲರಿಗೂ ಲಭ್ಯವಿದ್ದಂತಹ ವೇದಗಳ ಮಾರ್ಗದರ್ಶನ, ಆದ್ದರಿಂದ ಎಲ್ಲರಿಗೂ ಹಿತಕರವಾಗುವಂತಹ ಧರ್ಮ ಯಾವುದಾದರೂ ಇದ್ದಾದರೆ ರಾಷ್ಟ್ರೀಯ ಮತ್ತು ಸಾಮಾಜಿಕ ಕೌಟುಂಬಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಧರಿಸಿಕೊಂಡು ಮುಂದೆ ಹೋಗ್ತಾ ಇರುವಂತಹದ್ದು ಯಾವ್ದಾದ್ರು ಧರ್ಮ ಇತ್ತು ಅಂತಂದ್ರೆ ಅದು ವೈದಿಕ ಧರ್ಮ. ಈವನ್ ಸಿಂಪಲ್ ಪ್ರೇಯರ್ ಲೈಕ್ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇನ ಮಹಿಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋ ಕ್ಷೋಭ ರಹಿತಃ ಬ್ರಾಹ್ಮಣಾ ಸಂತು ನಿರ್ಭಯಾಃ ಸರ್ವೇ ಭವಂತು ಸುಖಿನಃ ಭಾರತೀಯಾಃ ಸಂತು ಸುಖಿನಃ ಹಿಂದೂ ಜನಾಂಗಾಃ ಸಂತು ಸುಖಿನಃ ಅಂತದೇನದು ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಳಂ ಭವತು. ಭಾರತ ದೇಶದಲ್ಲಿ ಮಾತ್ರ ಮಳೆಯಾಗಲಿ ಅಂತ ಇಲ್ಲದ ಕಾಲೇ ಕಾಲೇ ದೇಶೇ ದೇಶೇ ವರ್ಷತು ಪರ್ಜನ್ಯ ಕಾಲ ಕಾಲದಲ್ಲಿ ಅವಶ್ಯಕತೆ ಎಲ್ಲೆಲ್ಲಿದೆಯೋ ಯಾವ್ಯಾವ ದೇಶದಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ವರ್ಷ ವರ್ಷ ಅಂದ್ರೆ ಮಳೆ ಪರ್ಜನ್ಯ ಮಳೆಗರಿಯಲಿ ಬೆಳೆ ಬರಲಿ ಕ್ಷೋಭರಹಿತವಾಗಲಿ ಎಲ್ಲಿಯೂ ಕೂಡ ಕ್ಷೋಭೆ ಬೇಡ. ಕ್ಷೋಭೆ ಅಂದ್ರೆ ಏನು ಬರಗಾಲ ಬೇಡ ಇನ್ಕ್ಲೂಡಿಂಗ್ ರಾಜಸ್ಥಾನ್ ದುಬೈ ಬೇಡ ಬರಗಾಲ ಬೇಡ. ಮಹಾನ್ ಮಹಾನ್ ಋಷಿಗಳ ತಪಸ್ಸುಗಳ ಪ್ರಾರ್ಥನೆಯಿಂದ ಇವತ್ತು ಭಾಗಶಃ ಭಾಗಶಃ ಅಲ್ಲೆಲ್ಲ ಹಸಿರು ಕಾಣಿಸ್ತಾರೆ. ಅವರು ಬೆಳೆಯನ್ನು ಬೆಳೀತಾ ಇದ್ದಾರೆ ಅಲ್ಲಿಯೂ ಮಳೆ ಆಗ್ತಾ ಇದೆ. ಇದು ಮಹಾನ್ ಋಷಿಗಳ ತಪಸ್ಸುಗಳ ತಪಸ್ಸು. ಈ ಒಂದು ಧರ್ಮ ಮಾತ್ರ ಸಮಸ್ತ ವಿಶಾಲವಾದ ಈ ಜಗತ್ತಿನ ಹಿತವನ್ನು ಬಯಸುತ್ತೆ. ಎಲ್ಲಿಯೂ ಕೂಡ ನೀವು ಕಂಡು ಬರುವುದಿಲ್ಲ ಭಾರತವು ಸಮೃದ್ಧವಾಗಲಿ ಶಬ್ದನೇ ಕಂಡು ಬರುವುದಿಲ್ಲ. ಜಗತ್ತು ಸಮೃದ್ಧವಾಗಲಿ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಸಂಪತ್ತು ತುಂಬಿಲ್ಲ ಇಂತಹ ವೇದಗಳನ್ನ ನಿತ್ಯವೂ ಓದುತ್ತಲಿರಬೇಕು. ಮೊದಲನೇ ನೀವು ಭಾರತ ದೇಶದಲ್ಲಿ ಹುಟ್ಟಿದೀಯೋ ನೀನು ಭಾರತ ದೇಶದ ಪ್ರಜೆ ಆಗಿದ್ದೀಯೋ ನೀನು ಮಾನವ ಜನ್ಮವನ್ನು ಜನ್ಮಿಸಿದ್ದೀಯೋ ಇದು ನಿನ್ನ ಆದ್ಯ ಕರ್ತವ್ಯ. ಎಲ್ಲರಿಗಾಗಿ ವೇದ ಅಟ್ಲೀಸ್ಟ್ ಲೆಟ್ ದಿ ಹೋಪ್ ಪೀಪಲ್ ಫಾಲೋ ಇಟ್. ಅವರವ್ರ ಮನೆ ಜನ ಮಾತ್ರ ಅನುಸರಿಸಿ ಇದು ಇರೋದು ಎಲ್ಲರಿಗೂ ಅದು ಮನೆ ಜನನೇ ಇದ್ರ ಅನುಸರಿಸಿಲ್ಲ ಅಂತಂದ್ರೆ ಹೊರಗಿನವರಿಗೆ ನಾವು ಇದರ ಮಹತ್ವವನ್ನು ಹೇಗೆ ತಿಳಿಸಲಿಕ್ಕೆ ಸಾಧ್ಯ? ಋಗ್ವೇದ ಯಜುರ್ವೇದ ಸಾಮವೇದ ಮತ್ತೆ ವೇದ ಶಾಖೆಗಳು ನ್ಯಾಯ ದರ್ಶನಗಳು ಇವೆಲ್ಲ ಓದ್ಬೇಕು. ಇದನ್ನ ಮೊದಲ ನೀವು 6 ವರ್ಷ 8 ವರ್ಷ ಇದ್ದಾಗ ನಮ್ಗೆ ಯಾಕೆ ಬೇಕಾಗಿತ್ತು ಕಾಲೇಜು ಸ್ಕೂಲು ಆವಾಗ ನಮಗೇನು ಹೇಳಿಲ್ಲ ಈಗೆಲ್ಲ ಮುಗಿಸಿ ಬಂದೀವಿ ಈಗ ನಮಗೆ ತಿರುಗಿ ಅದನ್ನು ಓದಿದ್ವಿ. ಹಂಗೂ ಅರ್ಥ ಅಲ್ಲ. ಇಂತಹ ವೈದಿಕ ದರ್ಶನದ ಮಾರ್ಗದರ್ಶನ ವೈದಿಕ ಧರ್ಮದ ಮಾರ್ಗದರ್ಶನವು ನಿತ್ಯ ಜೀವನದ ಎಲ್ಲ ಅಂಗಗಳಲ್ಲಿಯೂ ಪರ್ಕೊಲೇಟ್ ಆಗೋಗಿದೆ. ಎಲ್ಲದರಲ್ಲಿಯೂ ಅದು ಇಂಗಿ ಹೋಗಿದೆ, ಅಬ್ಸಾರ್ಬ್ ಆಗೋಗಿದೆ. ಕನಕದಾಸನು ಪದಗಳನ್ನು ಹೇಳಿದರೂ ಕೂಡ ಅಲ್ಲಿಯೂ ಕೂಡ ಅದೇ ವೈದಿಕ ಮಾರ್ಗದರ್ಶನವು ಹಂಚಿಕೊಂಡಿದೆ. ಮಾದಿಗರ ಮಾಚಯನೇ ಆಗಲಿ, ಗೋರಾ ಕುಂಭಾರನೇ ಆಗಲಿ, ಮಹಾರಾಷ್ಟ್ರದ ಸಂತನೇ ಆಗಲಿ, ಕಬೀರನೇ ಆಗಲಿ, ದೋಹೆಗಳನ್ನ ವಚನಗಳನ್ನ ಸಾಹಿತ್ಯವನ್ನ ಯಾರಾದ್ರೂ ಬರೆದಿದ್ದಾದ್ರೆ ಅವರ ಸಾಹಿತ್ಯದಲ್ಲಿಯೂ ಕೂಡ ಅದೇ ವೈದಿಕ ಮಾರ್ಗದರ್ಶನ ಏನಾಗಿದೆ, ಅಬ್ಸಾರ್ಬ್ ಆಗಿದೆ. ಹೀಗಾಗಿ ನೀವು ವೇದಗಳನ್ನ ಪುನಃ ತಕ್ಕೊಂಡು ಕೂತ್ಕೊಂಡು ಆ ವಾಕ್ಯ ವಾಕ್ಯ ಶಬ್ದ ಶಬ್ದ ಹೇಳುವಂತ ಉದ್ದೇಶ ಅಲ್ಲ. ನಿಮ್ಮ ನಿಮ್ಮ ಶ್ರದ್ಧೆ ಪ್ರಕಾರ, ನಿಮ್ಮ ನಿಮ್ಮ ಕುಲ ಗೋತ್ರಾದಿಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ನಿಮ್ಮ ಹಿರಿಯರಿಂದ, ನಿಮ್ಮ ನಿಮ್ಮ ಪೂಜ್ಯರಿಂದ ಯಾವುದು ಯಾವುದು ಪವಿತ್ರ ಗ್ರಂಥ ಅಂತ ನಿಮಗೆ ಕೊಡಲ್ಪಟ್ಟಿತ್ತೋ ಆ ಪವಿತ್ರ ಗ್ರಂಥವನ್ನು ಡೇಲಿ 5 ಮಿನಿಟ್ಸ್ 10 ಮಿನಿಟ್ಸ್ ಓಪನ್ ಇಟ್ ಅಂಡ್ ರೀಡ್ ಇಟ್. ಪಾರಾಯಣ ಒಂದು ವಾಕ್ಯ ಎರಡು ವಾಕ್ಯ ಪ್ರತಿನಿತ್ಯವು ಓದ್ತಾ ಅಂತ ಅಪ್ರತ್ಯಕ್ಷವಾಗಿ ನಿಜದಲ್ಲಿ ಈಗ ಎಲ್ಲ ಹೆಣ್ಣು ಕೂತ್ಕೊಂಡು ಋಗ್ವೇದ ಯಜುರ್ವೇದ ಚತುರ್ವೇದಗಳನ್ನ ಹಳೆ ಪುಸ್ತಕಗಳನ್ನ ಸರಿಯಾಗಿ ನಾವು ಓದಿಲ್ಲ, ಇನ್ನೇನು ವೇದಗಳನ್ನು ಹಾಗಲ್ಲ. ನಿಮ್ಮ ಮನೆಯಲ್ಲಿ ಕಿರುಚರಿತ್ರೆ ಇದೆ, ನಿಮ್ಮ ಮನೆಯಲ್ಲಿ ಏನು ಬೈಬಲ್ ಇದೆ, ನಿಮ್ಮ ಮನೆಯಲ್ಲಿ ಕುರಾನ್ ಇದೆ, ನಿಮ್ಮ ಮನೆಯಲ್ಲಿ ವಚನ ಸಾಹಿತ್ಯ ಇದೆ, ಓದು. ವಿ ಡೋಂಟ್ ಸ್ಟಾಪ್ ಯು ಫ್ರಮ್ ಎನಿಥಿಂಗ್. ನಮ್ಮ ಹೃದಯವು ಇಷ್ಟು ವಿಶಾಲವಾಗಿದೆ ಅಂದ್ರೆ ನಾವು ಎಲ್ಲರನ್ನೂ ಒಳಗೆ ಸ್ವೀಕಾರ ಮಾಡ್ತೀವಿ, ಯಾರೂ ತ್ಯಾಜ್ಯರಿಲ್ಲ. ಯಾಕಂದ್ರೆ ಯಾರು ಈಶ್ವರನ ಬಿಟ್ಕೊಂಡೇ ಯಾರನ್ನಾದ್ರೂ ಒಬ್ಬರನ್ನ ತ್ಯಾಜ್ಯ ಮಾಡಿಬಿಟ್ಟೆ ಅಂದ್ರೆ ಅವರು ಈಶ್ವರನ್ ಬಿಟ್ಕೊಂಡು ಬೇರೆ ಇದ್ದಾರೆ ಅಂತ, ಅಥವಾ ಈಶ್ವರನನ್ನೇ ತ್ಯಾಜ್ಯ ಮಾಡುದಂತ. ನಾವು ಯಾರನ್ನು ತ್ಯಾಜ್ಯ ಮಾಡೋದು, ಎಲ್ಲರನ್ನ ಸಹಿತ ಬನ್ನಿ ಬನ್ನಿ ಬನ್ನಿ. ಅದಕ್ಕೆ ಭಾರತ ದೇಶವನ್ನು ಹರಾಜಿಗೆ ಹರಾಜಿ ಹೆಂಗು ಎಲ್ಲರೂ ಬನ್ನಿ ಬನ್ನಿ ಅಂತಾರೆ, ಎಲ್ಲರೂ ಬಂದ್ಬಿಟ್ಟು ಅಂತಾರೆ. ಈಗ ಅವ್ರೇನಂತಾರೆ, ದೇಶನ ನಮಗೆ ತಗೊಳ್ಳಪ್ಪ, ಎಲ್ಲ ರೆಡಿ ಆಗಿದೆ. ಏನ ಮೋದಿ ಬಂದ್ರೆ ಉಳಿತು, ಇಲ್ಲಾಂದ್ರೆ 10 ವರ್ಷ ಪೂರಾ ದೇಶ ಹರಾಜ, ಏನು ಉಳಿಯೋದಿಲ್ಲ. ಈಗಾಗಲೇ 60 ಲಕ್ಷ ಕೋಟಿ ರೂಪಾಯಿ ಸಾಲ ನಮ್ಮ ತಲೆಗಳಲ್ಲಿದೆ. ಹುಟ್ಟಿದ ಈ ಜಸ್ಟ್ ಒಂದು ಮಗು ಹುಟ್ಟಿತ್ತು ಅಂತಂದ್ರೆ ಆ ಮಗುವಿನ ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲ. ಸಾಲ ಕೊಟ್ಟು ಸುಮ್ಮನೆ ಆಗಿರ್ತಾರೆ ಏನಂತಾರೆ, ದೇಶ ಬರ್ತದೆ. ಅದಕ್ಕೆ ಸ್ವಲ್ಪ ಎಲ್ಲರನ್ನೂ ಸ್ವಾಗತ ಮಾಡೋಣ, ಎಲ್ಲರನ್ನೂ ಸಹಕರಿಸಿಕೊಂಡು ಹೋಗೋಣ. ನಮ್ಮ ಅಸ್ತಿತ್ವಕ್ಕೇ ಆಘಾತ ಬಂದರೆ ಅದನ್ನು ಎದುರಿಸಿ ನಿಲ್ಲೋಣ ಅಂತ. ತಲೆ ಕೆಳಗೆ ಮಾಡೋದು ಬೇಡ ಅಂತಾನೆ ಮೋದಿ, ಇನ್ನೊಬ್ರ ತಲೆ ಮೇಲೆ ಎತ್ತಬಾರದು ಅಂತೂ ಹೇಳೋಗಿಲ್ಲ. ಏನು ನೀವು ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ತಿರಿದ್ರೆ, 1 to 1 ಐ ಟು ಐ ಎದುರ ಬದುರ ಕೂತ್ಕೊಂಡು ಮಾತಾಡಿದ್ರು, ಅವರ ಮುಖನೂ ಕೆಳಗೆ ಆಗೋ ಅವಶ್ಯಕತೆ ಇಲ್ಲ, ನಮ್ಮ ಮುಖವನ್ನು ಕೆಳಗೆ ಮಾಡುವ ಸಾಧ್ಯತೆ ಇದೆ. ಇದು ಸಿಟ್ಟು ಬಂದಿರ್ತಾರೆ ಮೋದಿ ಕಣ್ಣು ತೋರಿಸ್ತೀನಿ, ಕನ್ನಡದಲ್ಲಿ ಗಾದಿ ಮಾಡ್ತದೆ, ಏ ಕಣ್ಣು ತೋರಿಸ್ತೀನಿ ಕೆಳಗೆ ಮಾಡ್ತೀನಿ. ಅವರವರ ಮನೆಯಲ್ಲಿ ಯಾವುದು ಪವಿತ್ರವಾದ ಆಚರಣೆ ಇದೆ, ಅವರವರ ಮನೆಯಲ್ಲಿ ಅವರು ಹಿರಿಯರಿಗೆ ಏನು ಪವಿತ್ರವಾದಂತ ಹೇಳಿಕೊಡ್ತಾರೆ. ನಿನಗೆ ರಾಮಾಯಣ ಪವಿತ್ರ ಆಗಿರ್ಬೋದು, ನಿನಗೆ ಮಹಾಭಾರತ ಪವಿತ್ರ ಆಗಿರ್ಬೋದು, ನಿನಗೆ ವಿಷ್ಣು ಸಹಸ್ರ ಪರಿಶುದ್ಧವಾಗಿರ್ಬೋದು, ನಿಮ್ಮ ಗುರುತಂತೆ ಪವಿತ್ರವಾಗಿರ್ಬೋದು, ಬಟ್ ಡೂ ಇಟ್ ಎವ್ರಿ ಡೇ. ವೇದೋ ನಿತ್ಯ ಮದೀಯತ ಎಲ್ಲರಿಗೂ ಸಮಾಧಾನ ಆಗ್ತದೆ. ಆದ್ದರಿಂದ ಎಲ್ಲರಿಗೂ ಸಮಾಧಾನ ವೇದಾನೇ ಹೇಳಬೇಕು ಅಂತ ಕೂತ್ಕೊಂಡ್ರೆ ಹೇಳ್ಕೊಡೋರು ಯಾರು ಇಲ್ಲ. ಏನೋ ಒಬ್ರು ಇಬ್ರು ಹೇಳ್ಕೊಡೋರಿದ್ರೆ ನಿನ್ ಶನಿವಾರ ಅದನ್ನು ಇಲ್ಲ ನೋಡ್ತಾರೆ, ನೀ ಹೆಂಗ್ ಸಾಗಿದ್ದಿ ಅಂತ ಅಲ್ಲೇ ಹೊರಗೆ ನಿವಾರಿಸಿ ಹೋಗ್ಬಿಡ್ತಾರೆ. ಧರ್ಮ ರಕ್ಷಣೆ ಆಗುತ್ತೆ ಅಂತ ಹೇಗೋ ನಿತ್ಯ ಸತ್ತ ಉಳಿದಿತ್ತ. ಎರಡನೇ ಸಾಧನ ಏನ್ ಓದೋರು ಇದೇನ್ ಸಿಕ್ತು ಸರ್, ಸತ್ತ ಉಳಿದಿತ್ತ. ಸತ್ ಅಂದ್ರೆ ಅದರಲ್ಲಿ ಉಳಿದಿತ್ತ ಹೇಳಲ್ಪಟ್ಟಂತಹ, ಅದರಲ್ಲಿ ಹೇಳಲ್ಪಟ್ಟಂತಹ ಕರ್ಮಸು ಅನುಷ್ಠೀಯತ. ಅದರಲ್ಲಿ ಹೇಳಲ್ಪಟ್ಟಂತಹ ಕರ್ಮಗಳನ್ನ ಅನುಸರಿಸಿಕೊಂಡು ಆಸ್ ಯು ರೀಡ್ ಸೋ ಯು ಅಂಡರ್ಸ್ಟ್ಯಾಂಡ್, ಆಸ್ ಯು ಅಂಡರ್ಸ್ಟ್ಯಾಂಡ್ ಸೋ ಯು ಲಿವ್. ಎಂತ ವಿಚಾರ ಮಾಡ್ತೀಯೋ ಅಂತ ನುಡಿ, ಎಂತ ನುಡಿದೀಯೋ ಅಂತ ನೀ ಹೇಗೆ ವಿಚಾರ ಮಾಡ್ತೀಯೋ ಹಾಗೆ ಮಾತಾಡು, ಹೇಗೆ ಮಾತಾಡ್ತೀಯೋ ಹಾಗೆ ನಡ್ಕೊ. ಕರ್ಮಸು ಅನುಷ್ಠೀಯ, ಆ ಕರ್ಮಗಳು ಏನು, ಎಷ್ಟು ತರದ ಕರ್ಮಗಳಿವೆ, ಕರ್ಮ ಅಂದ್ರೆ ಏನು. ಜಯ ಜಯ ರಾಮ ಜಯ ರಘುರಾಮ ಸೀತಾರಾಮ ಶ್ರೀ ರಘುರಾಮ ಜಯ ಜಯ ರಾಮ ಜಯ ರಘುರಾಮ ಸೀತಾರಾಮ ಶ್ರೀ ರಘುರಾಮ ಪಶುಪತಿ ರಂಜನ ಪಾವನ ರಾಮ ಪಶುಪತಿ ರಂಜನ ಪಾವನ ರಾಮ ಪಾಪ ವಿಮೋಚನ ತಾರಕ ನಾಮ ಪಾಪ ವಿಮೋಚನ ತಾರಕ ನಾಮ ತಾರಕ ನಾಮ ಜಯ ಜಯ ರಾಮ ಜಯ ರಘುರಾಮ ಸೀತಾರಾಮ ಶ್ರೀ ರಘುರಾಮ ಪಶುಪತಿ ರಂಜನ ಪಾವನ ರಾಮ ಪಶುಪತಿ ರಂಜನ ಪಾವನ ರಾಮ ಪಾವನ ರಾಮ ಪಾವನ ರಾಮ ಪಾವನ ರಾಮ ಪಾವನ ರಾಮ ಪಾವನ ರಾಮ ಪಶುಪತಿ ರಂಜನ ಪಾವನ ರಾಮ ಪಶುಪತಿ ರಂಜನ ಪಾವನ ರಾಮ ಪಾಪ ವಿಮೋಚನ ತಾರಕ ನಾಮ ಪಾಪ ವಿಮೋಚನ ತಾರಕ ನಾಮ ಪಾಪ ವಿಮೋಚನ ತಾರಕ ನಾಮ ಆ ಜಯ ರಾಮ ಜಯ ರಘುರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಹರಿ